ಜೈವಿಕ ಇಂಧನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ತಿಳಿಸ್ಕೊಡ್ತೀವಿ. ಜೈವಿಕ ಇಂಧನ ಅಂದ್ರೆ ನಾವು ಜೀವಿಗಳಿಂದ ತಯಾರ, ನಾವೆಲ್ಲ ನೋಡಿದ್ರ ಹಾಗೆ ಈಗ ಪೆಟ್ರೋಲಿಯಂ ನಾವು ಸಮುದ್ರ ಆದಾಯ ತೆಗಿತೇವೆ, ಸಾಕಷ್ಟು ಅದಕ್ಕೆ ಒಂದು ಪ್ರೊಸೆಸ್ ಇದೆ ಮತ್ತು ಬಹಳಷ್ಟು ಕಾಸ್ಟ್ ಇದೆ. ಆದ್ರೆ ಈ ನಾವು ಜೀವಿಗಳಿಂದ ತಯಾರಿಸೋದು, ಜೀವಿ ಅಂದ್ರೆ ಇಲ್ಲಿ ನಾವು ಕೆಲವೊಂದು ಎಂತಲ್ಲ ಎಣ್ಣೆ ಬೀಜಗಳು, ಶೇಂಗಾ ಎಲ್ಲ ಮೊದಲೆಲ್ಲ ತೆಗಿತಾ ಇದ್ರು, ಪಿಸ್ಟ್ ಇದೆ, ಕಬ್ಬಿದೆ, ಕಬ್ಬಿನಿಂದ ಮತ್ತು ಮೆಕ್ಕೆಜೋಳ ಇದೆ, ಮತ್ತು ಇವನ್ ನಾವು ಪ್ರಾಣಿಜನ್ಯ ಮೂಲಗಳಿಂದ ನಾವು ಈ ಇಂಧನವನ್ನು ತಯಾರು ಮಾಡುವಂಥದ್ದು. ಈಗ ನಮಗೆಲ್ಲ ಗೊತ್ತಿರೋ ಕೆಲವೊಂದು ಕಡೆ ಗೋವಿನ ಜೋಳ ಅಂದ್ರೆ ಮೆಕ್ಕೆಜೋಳ ಹೊರದೇಶ ಅಮೇರಿಕಾದಲ್ಲೆಲ್ಲ ಈ ಗೋವಿನ ಜೋಳದಿಂದ ಇಂಧನವನ್ನು ತಯಾರು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಇಥೆನಾಲ್ ಅಂತ ಹೇಳೋ ಕಬ್ಬಿನಿಂದ ತೆಗೆದುಕೊಂಡು ಅದನ್ನ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇಲ್ಲ ಅಂಥವನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಾವು ಇಂಧನವನ್ನು ತಯಾರು ಮಾಡಬಹುದು. ಮತ್ತು ಕೆಲವೊಂದು ಕಡೆ ಎಲ್ಲೆಲ್ಲಿ ಅಲ್ಲಿಗೆ ಅಂತ ಹೇಳೋ ಹಸಿರು ಪಾಚಿ ಕೂಡ ನಾವು ಈ ಒಂದು ಇಂಧನವನ್ನು ತಯಾರು ಮಾಡಬಹುದು. ಇನ್ನು ನಾವು ಇದಕ್ಕೆ ಬಂದಾಗ ನಾವು ನಮ್ಮ ಸುತ್ತಮುತ್ತಲು ಸಾಕಷ್ಟು ಗಿಡಗಳಿವೆ. ಹಂಗೆ ಇದೆ, ಹಂಗೆ ಎಲ್ಲರಿಗೆ ಒಂದು ಚಿರಪರಿಚಿತ ಒಂದು ಗಿಡ ಇದೆ, ಹಂಗೆ ಮರದಲ್ಲಿ ಅಂತ ಯಾವ್ದಾದ್ರು. ಇದಕ್ಕೆ ಇನ್ನೊಂದು ಏನಪ್ಪಾ ಅಂದ್ರೆ ಹಂದರ ಗಿಡ ಅಂತಾರೆ, ಅದರಿಂದ ಕೂಡ ಸಾಕಷ್ಟು ನಾವು ಇಂಧನವನ್ನು ತಯಾರು ಮಾಡಬಹುದು. ಬೇವು ಇದೆ, ಬೇವಿಂದ ತಯಾರು ಮಾಡಬಹುದು. ಹಿಪ್ಪೆ ಅಂತಿದೆ, ನಾಗಸಂಪಿಗೆ ಇದೆ, ಜತ್ರಪ್ಪ ಅಂತಿದೆ, ಸೀಮರುಬ. ಸೀಮರುಬ ಇತ್ತಿತ್ತಲಾಗಿ ಬಹಳಷ್ಟು ಒಂದು ಜನಪ್ರಿಯ ಪಡಿತಾ ಇದೆ. ಲಕ್ಷ್ಮೀ ತರ ಅಂತೂ ಕೂಡ ಕನ್ನಡದಲ್ಲಿ ಕರೀತಾರೆ. ಇದರಿಂದ ಸಾಕಷ್ಟು ನಾವು ಕೂಡ ಜೈವಿಕ ಇಂಧನವನ್ನು ತಯಾರು ಮಾಡ್ಕೊಳ್ಳುವಂಥದ್ದು. ಮತ್ತು ಸುರಹೊನ್ನೆ ಅಂತಿದೆ, ಇದು ಸಮುದ್ರ ಒಂದು ಈ ಕಡೆ ಮಂಗಳೂರು ಸೈಡ್ ಅದೆಲ್ಲ ಹೆಚ್ಚಿಗೆ. ಈಗ ನಮ್ಮ ಸುತ್ತಮುತ್ತಲು ಸಾಕಷ್ಟು ಈ ಅರಣ್ಯ ಗಿಡಗಳಿವೆ, ಎಲ್ಲಾ ಗಿಡಗಳಲ್ಲಿ ಕೂಡ ಎಣ್ಣೆ ಅಂಶ ಇದ್ದೇ ಇರ್ತದೆ. ಅದರಿಂದ ನಾವು ಇಂಧನವನ್ನು ತಯಾರು ಮಾಡಿಕೊಂಡು ಮುಂದೆ ನಾವು ಡೀಸೆಲ್ ಅನ್ನು ತಯಾರು ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಈಗ ಒಂದು ಇದರ ಬಗ್ಗೆ ಸಂಶೋಧನೆ ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ರೈತ ಬಾಂಧವರು ಈ ಜೈವಿಕ ಇಂಧನ ಬಗ್ಗೆ ಸಂಪೂರ್ಣವಾಗಿ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಯಾಕಂದ್ರೆ ಇದೇನು ಹೊಸದೇನಲ್ಲ, ಪುರಾತನ ಕಾಲದಲ್ಲಿ ನಾವು ಈ ತಮಗೆ ಬೇಕಾದ ಎಣ್ಣೆಯನ್ನು ತಮ್ಮ ಈ ಹೊಂಗೆ ಬೀಜದಿಂದ ತೆಗೆದುಕೊಳ್ತಾ ಇದ್ರು, ಶೇಂಗಾದಿಂದ ತೆಗಿತಾ ಇದ್ರು. ಯಾಕಂದ್ರೆ ಈಗೆಲ್ಲ ಶೇಂಗಾ ಇವೆಲ್ಲ ಕಮರ್ಷಿಯಲ್ ಆಗಿದ್ರಿಂದ ಈ ಇದನ್ನು ನಾವು ಜೈವಿಕ ಇಂಧನಕ್ಕೆ ಬಳಸ್ತಾ ಇಲ್ಲ, ಕೇವಲ ನಮ್ಮ ಅಡಿಗೆಗಾಗಿ ಮಾತ್ರ ಬಳಸ್ತಾ ಇದ್ರು. ಈಗ ಮುಖ್ಯವಾಗಿ ಜೈವಿಕ ಇಂಧನದ ಉತ್ಪಾದನೆಯ ಮಹತ್ವ ಸ್ವಲ್ಪ ಹೇಳಿ, ಏಕೆ ಇಷ್ಟು ಮಹತ್ವ ಬರ್ತಾ ಇದೆ ಉತ್ಪಾದನೆಗಾಗಿ? ನಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ನೋಡ್ರಿ, ಮೊದಲೆಲ್ಲ ಹಳ್ಳಿಯಲ್ಲಿ ಅಥವಾ ಎಲ್ಲೇ ಮನೆಯಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಒಂದು ಅಥವಾ ಎರಡು ಗಾಡಿ ಅಷ್ಟೇ ಇರ್ತಿತ್ತು. ಈಗ ಏನಾಗಿದೆ, ಪ್ರತಿಯೊಬ್ಬರು ಮನೆಯಲ್ಲಿ ಇರ್ತಕ್ಕಂತ ಜನರಿಗೆ ಒಂದೊಂದು ಬೈಕ್ ಇದೆ. ಹೌದು, ಮನೆಯಲ್ಲಿ ಮೂರ್ನಾಲ್ಕು ಮೋಟಾರ್ ಸೈಕಲ್, ಎರಡು ಕಾರ್ ಇದೆ. ಹೌದು, ಈಗೇನಾಗಿದೆ, ಇದರಿಂದ ಪೆಟ್ರೋಲಿಯಂ ಬೇಡಿಕೆ ಬಹಳಷ್ಟು ಆಗ್ತಾ ಇದೆ. ಜನಸಂಖ್ಯೆ ಯಾವ ರೀತಿ ಹೆಚ್ಚಾಗ್ತಾ ಇದೆ, ಅದ್ರ ಜೊತೆಗೆ ಈ ಬೇಡಿಕೆ ಕೂಡ ಬಹಳಷ್ಟು ಆಗ್ತಾ ಇದೆ. ಇದರಿಂದ ಇಷ್ಟೊಂದು ಪ್ರಮಾಣದಲ್ಲಿ ನಾವು ಜೈವಿಕ ಪೆಟ್ರೋಲಿಯಂ ಉಪಯೋಗ ಮಾಡಿದಾಗ ಏನಾಗ್ತದೆ, ಮುಂದಿನ ದಿನಗಳಲ್ಲಿ ಬಹಳಷ್ಟು ಲಭ್ಯತೆ ಬಹಳಷ್ಟು ಕಷ್ಟ ಆಗ್ತದೆ. ಈಗಾಗಲೇ ನೋಡಿದೀವಿ, ಮೊದಲೆಲ್ಲ 20 ರೂಪಾಯಿ 30 ರೂಪಾಯಿ ಲೀಟರ್ ಇರ್ತಕ್ಕಂತ ಡೀಸೆಲ್ ಪೆಟ್ರೋಲ್ ಈಗ 100 ರೂಪಾಯಿ ಆಗಿದೆ, 110 ರೂಪಾಯಿ ಆಗಿದೆ. ಮತ್ತೆ ಶ್ರೀಲಂಕಾದಲ್ಲಿ 200-300 ರೂಪಾಯಿ ಲೀಟರ್ ಆಗಿದೆ. ಯಾಕಂದ್ರೆ ಈ ಒಂದು ಉತ್ಪಾದನೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ, ಅದ್ರ ಜೊತೆಗೆ ಬೇಡಿಕೆ ಪ್ರಮಾಣ ಬಹಳಷ್ಟು ಹೆಚ್ಚಿಗೆ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಇದೊಂದು ನೈಸರ್ಗಿಕ ಸಂಪನ್ಮೂಲ ಆಗಿದ್ರಿಂದ ನಾವು ಹೆಚ್ಚು ಹೆಚ್ಚು ಪಡ್ಲಿಕ್ಕೆ, ಮುಂದಿನ ಹೆಚ್ಚು ಹೆಚ್ಚು ಪಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೊರದೇಶಗಳಿಂದ ತರಿಸಬೇಕು, ನಾವೆಲ್ಲ ಹೊರದೇಶದಿಂದ ತರಿಸ್ಕೋಬೇಕು, ಅದ್ರ ಮೇಲೆ ಅವಲಂಬನೆ ಆಗಿದೆ. ಅದಕ್ಕೋಸ್ಕರ ನಾವು ಈ ನಮ್ಮ ಜನರಿಗೆ ಇಂಧನ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತದೆ, ನಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ಗಿಡಗಳನ್ನೇ ತಯಾರ ಮಾಡಿಕೊಂಡು ನಾವು ಇದೊಂದು ಇಂಧನ ಉತ್ಪಾದನೆ ಮಾಡಲು ಸಾಧ್ಯತೆ ಇದೆ. ಅದಕ್ಕೋಸ್ಕರ ಏನ್ ಮಾಡಿದೆ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ಏನ್ ಮಾಡಿದೆ, ಸಾಕಷ್ಟು ಜೈವಿಕ ಇಂಧನ ಉತ್ಪಾದನೆಗೋಸ್ಕರ ಒಂದು ಮಹತ್ವವನ್ನು ನೀಡ್ತಾ ಇದೆ. ಯಾಕಂದ್ರೆ ಇದು ಬರೀ ಡೀಸೆಲ್ ಪೆಟ್ರೋಲ್ ಅಷ್ಟೇ ಅಲ್ಲ, ಈಗ ನೋಡ್ರಿ ನಾವು ಈ ಬೇವು ಹೆಬ್ಬೇವು ಹಂಗೆ ಇವುಗಳನ್ನ ನಾವು ಹೆಚ್ಚಿಗೆ ನಾವು ಪ್ರಮೋಟ್ ಮಾಡೋದ್ರಿಂದ ಹೆಚ್ಚಿನ ನಮ್ಮ ಜಮೀನಲ್ಲಿ ಏನಾಗ್ತದೆ, ವಾತಾವರಣ ಕಲುಷಿತಗಳನ್ನ ಕಡಿಮೆ ಮಾಡಬಹುದು. ಮತ್ತೆ ಅದರಿಂದ ನಾವು ಸೈಡ್ ಪ್ರಾಡಕ್ಟ್ ಇರ್ತವೆ, ಈಗ ಗಿಡಗಳಿಂದ ನಾವು ಉರುವಲ್ ಆಗಿ ಉಪಯೋಗ ಮಾಡ್ಕೋಬಹುದು. ಮತ್ತು ಈ ಹೊಂಗೆ ಗಿಡದಿಂದ ನಾವು ಹೊಂಗೆ ಎಲೆಗಳಿಂದ ನಾವು ಜೈವಿಕ ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರ ಆಗಿ ಬಳಕೆ ಮಾಡಬಹುದು. ಈ ರೀತಿ ನಾವು ಜೈವಿಕ ಇಂಧನ ಉತ್ಪಾದನೆಗಳನ್ನು ಹೆಚ್ಚಿಗೆ ಮಾಡೋದ್ರಿಂದ ಏನಾಗ್ತದೆ, ಬಹಳಷ್ಟು ಲಾಭ ಆಗ್ತದೆ. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಪರಾವಲಂಬಿ ಆಗುತ್ತೇವೆ, ಅಂದ್ರೆ ಈಗ ನಾವು ಅರಬ್ ಕಂಟ್ರಿ ಯಾವ ಕಂಟ್ರಿಗಳಿಂದ ತರುವ ಆಮದು ಮಾಡ್ಕೊಳ್ಳೋದು ಕಡಿಮೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಈಗ ಜೈವಿಕ ಇಂಧನ ಉತ್ಪಾದನೆಯಿಂದ ರೈತರಿಗೆ ಆಗ್ತಕ್ಕಂತ ಲಾಭಗಳು ಮತ್ತು ನಮ್ಮ ಸಮಾಜಕ್ಕೆ ಯಾವ ರೀತಿ ಒಂದು ಅನುಕೂಲತೆಗಳಾಗ್ತವೆ? ಈಗ ನಾವು ಈಗಾಗಲೇ ನಮಗೆ ನಾವು ಯಾವ ರೀತಿ ಈ ಹಾಲು ಉತ್ಪಾದಕರ ಘಟಕ ಅಂತ ಮಾಡ್ಕೊಂಡಿದ್ದೀವಿ ನಮ್ಮೆಲ್ಲ, ಅದೇ ರೀತಿ ನಾವು ಇಲ್ಲಿ ಎಲ್ಲ ಗ್ರಾಮ ಮಟ್ಟದಲ್ಲಿ ಸಾಕಷ್ಟು ಹಂಗೆ ಮರಗಳಿವೆ. ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರ ಏನ್ ಮಾಡಿದೆ, ಈ ಹಂಗೆ ಬೇವು ಹೆಚ್ಚಿಗೆ ಒಂದು ಉತ್ತೇಜನ ನೀಡಿದೆ. ನಮ್ ಜಮೀನಲ್ಲಿ ಹಂಗೆ ಗಿಡ ಇದೆ, ನಮ್ಗೆ ಗೊತ್ತಿಲ್ಲ ರೈತರಿಗೆ, ಅದರಿಂದ ಎಷ್ಟು ಲಾಭ ಇದೆ ಅದನ್ನ ನಾವು ಆ ಬೀಜವನ್ನು ತೆಗೆದುಕೊಂಡು ಮಾರಾಟ ಮಾಡೋದ್ರಿಂದ ಬಹಳಷ್ಟು ಲಾಭ ಇದೆ. ಈಗ ನಾವೆಲ್ಲ ಸರ್ವೆ ಮಾಡಿದ್ದೇವೆ, ಸುಮಾರು 1 ಕೆಜಿ ಬೀಜಿಗೆ 20 ರೂಪಾಯಿ 30 ರೂಪಾಯಿ 40 ರೂಪಾಯಿ ಕೂಡ ಹೋಗಿದೆ. ಮೊನ್ನೆ ಮೈಸೂರು ಎಪಿಎಂಸಿ ಮಾರ್ಕೆಟ್ ನೋಡಿದ್ರೆ 46 ರೂಪಾಯಿ ಕೆಜಿ ಮಾರಾಟ ಮಾಡಿದೆ. ಈ ರೀತಿ ರೈತರು ಇದೊಂದು ಒಳ್ಳೆ ಒಂದು ಬಿಸ್ನೆಸ್ ಅಥವಾ ಒಂದು ಬಿಸ್ನೆಸ್ ಒಂದು ಆರ್ಥಿಕ ಬಿಸ್ನೆಸ್ ಮಾಡಿದಾಗ ಏನಾಗ್ತದೆ, ಅವರಿಗೆ ಒಂದು ಆರ್ಥಿಕ ಮಟ್ಟ ಸುಧಾರಣೆ ಆಗ್ತದೆ. ಮತ್ತೆ ಈ ಬೀಜದಿಂದ ನಾವು ಎಣ್ಣೆ ತೆಗಿತೇವೆ, ಎಣ್ಣೆ ತೆಗೆದಿಂದ ನಾವು ಏನಾಗ್ಬಾರ್ದು, ಮನೆಯಲ್ಲೇ ಆ ಎಣ್ಣೆಯನ್ನು ಬಳಕೆ ಮಾಡ್ಲಿಕ್ಕೆ ಸಾಧ್ಯತೆ ದೀಪಕ್ಕಾಗಿ. ಈಗ ನಾವೆಲ್ಲ ಹೊರಗೆ ದೀಪಕ್ ಎಣ್ಣೆಗೋಸ್ಕರ ನೋಡಿದ್ರೆ 150-180 ರೂಪಾಯಿ ಲೀಟರ್. ಹೌದು, ಅದನ್ನು ಹೊರಗೆ ನಾವು ಪರಿಚಯ ಮಾಡೋಕ್ಕಿಂತ ಈ ಹೊಂಗೆ ಎಣ್ಣೆದಿಂದ ನಮ್ಮ ಮನೆ ದೀಪವನ್ನ ಹಚ್ಚಬಹುದು. ಈ ದೀಪದಿಂದ ಸಾಕಷ್ಟು ಲಾಭ ಇದೆ. ಇದು ಕಡಿಮೆ ಕಾರ್ಬನ್ ಅಂದ್ರೆ ಇಂಗಾಲ ಅಷ್ಟು ಕಡಿಮೆ ಹೊರಹಾಕುತ್ತದೆ, ಮತ್ತು ಬತ್ತಿ ಅಂದ್ರೆ ದೀಪ ಸಾವಕಾಶ ಉರಿತದೆ. ಮತ್ತು ಕೆಲವೊಂದು ಕಡೆ ಏನಾಗಿದೆ, ಈ ಮಾಸ್ಕಿಟೋ ಅಂತೇಳಿ ಮಾಸ್ಕಿಟೋ ಕೂಡ ಪ್ರಮಾಣ ಕಡಿಮೆ ಆಗಿದ್ದು ಬಹಳಷ್ಟು ಕೂಡ ವರದಿಯಾಗಿದೆ. ಅದರಿಂದ ಇದು ಸ್ಥಳೀಯವಾಗಿ ದೊರಕುವುದರಿಂದ ಇದರಿಂದ ನಾವು ಯಾವುದೇ ಪರಿಸರಕ್ಕೆ ಹಾನಿ ಆಗುವುದಿಲ್ಲ, ಮತ್ತೆ ಯಾವುದೇ ನಾವು ನಮ್ಮ ಆರ್ಥಿಕ ಮಟ್ಟ ಸುಧಾರಣೆ ಆಗ್ತದೆ. ಮತ್ತು ಇದ್ರ ಈ ಹಂಗೆ ಅಥವಾ ಯಾವ್ದು ನಾವು ಜೈವಿಕ ಇಂಧನ ಎಣ್ಣೆಯ ಜೊತೆಗೆ ಏನಾಗ್ತದೆ, ಹಂಗೆ ಹಿಂಡಿ ಬರ್ತದೆ. ಹಿಂಡಿಯನ್ನು ನಾವು ಸಾವಯವ ಗೊಬ್ಬರ ಆಗಿ ಉಪಯೋಗಿಸಬಹುದು. ಇದರಲ್ಲಿ ಸಾಕಷ್ಟು ಪೋಷಕಾಂಶ ಇರುತ್ತೆ, ಮಣ್ಣಿನ ಫಲವತ್ತತೆ ಸುಧಾರಣೆ ಆಗ್ತದೆ. ಮತ್ತೆ ಎಲ್ಲೆಲ್ಲ ಬಂಜರು ಪ್ರದೇಶ ಇದೆ, ಈಗ ಸಾಕಷ್ಟು ನಾವು ನೋಡ್ತಾ ಇರ್ತೇವೆ ಬಂಜರು ಪ್ರದೇಶ, ಅಂತ ಬಂಜರು ಪ್ರದೇಶದಲ್ಲಿ ಇಂಥ ಗಿಡಗಳು ಹಚ್ಚೋದ್ರಿಂದ ಆಗ್ತದೆ, ನಮ್ಮ ಮಣ್ಣು ಮತ್ತು ನೀರು ಸಂರಕ್ಷಣೆ ಆಗ್ತದೆ, ಅಂದ್ರೆ ಕೊಚ್ಚ ಹೋದನ್ನು ತಡೆಗಟ್ಟುತ್ತದೆ. ಮತ್ತು ಒಳ್ಳೆಯ ನಾವು ಯಾಕಂದ್ರೆ ಇದೆಲ್ಲ ದ್ವಿದಳ ಧಾನ್ಯಕ್ಕೆ ಸೇರಿದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಕೂಡ ಸುಧಾರಣೆ ಆಗ್ತದೆ. ಮತ್ತೆ ಈ ಎಣ್ಣೆಯಿಂದ ರೈತ ಬಂದವರು ಈಗ ನಾವು ಅಷ್ಟೇ ದೀಪಕ್ಕೆ ಅಷ್ಟೇ ಅಲ್ಲ, ಈಗ ಡಿಸೇಲ್ ತಯಾರು ಮಾಡಬಹುದು. ಈಗ ನಾವು ಈಗಾಗಲೇ ಪೆಟ್ರೋಲಿಯಂ ಬಳಕೆ ಮಾಡಿಕೊಂಡು ಮತ್ತು ಪ್ರೊಸೆಸ್ ಮಾಡಿ ಅದನ್ನು ಮಾಡೋಕ್ಕಿಂತ ಬರ್ತಿತ್ತು, ತಂಪಾದ ವಾತಾವರಣ ಇರ್ತಿತ್ತು, ಹಂಗೆ ಎಲ್ಲರಿಗೂ ಪರಿಚಿತ, ಅದ್ರ ಬಗ್ಗೆ ಮಹತ್ವ ಗೊತ್ತಿಲ್ಲ. ಈಗ ರೈತ ಬಾಂಧವರು ಹಂಗೆ ನಾವು ಪ್ರತಿಯೊಂದು ಎಕರೆಗೆ ಅಥವಾ ನೀವು ಏನ್ ಮಾಡಬಹುದು, 5-6 ಮೀಟರ್ ಎಲ್ಲೆಲ್ಲಿ ವೆಸ್ಟ್ ಸ್ಟ್ಯಾಂಡ್ ಇದೆ, 5-6 ಮೀಟರ್ ಒಂದು ಸುತ್ತಲತ್ತೆಲ್ಲ ನಾವು ಹಂಗೆ ಮರಗಳನ್ನ ಹಾಕ್ಬೇಕು. ಇದು ಇಲ್ಲಿ ಏನಪ್ಪಾ ಅಂದ್ರೆ 4-5 ವರ್ಷಕ್ಕೆ ಅದು ಚೆನ್ನಾಗಿ ಇಳುವರಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ಮಾರ್ಚ್ ಇಂದ ಮೇ ತಿಂಗಳಲ್ಲಿ ಸಾಮಾನ್ಯವಾಗಿ ಹೂ ಬಿಡುತ್ತೆ. ಈಗ ನೋಡ್ರಿ ಎಲ್ಲ ಹೂವಾಗಿ ಕಾಯಿ ಕಟ್ತಾ ಇದೆ. ಈಗ ಸಾಕಷ್ಟು ರೈತ ಬಂದ್ರು ನೀವು ಎಲ್ಲೆಲ್ಲಿ ಹಂಗೆ ಬೀಜಗಳನ್ನು ತೆಗೆದುಕೊಂಡು ನೀವು ಮಾರಾಟ ಕೂಡ ಮಾಡಬಹುದು. ಆಮೇಲೆ ಏನಾಗ್ತದೆ, ಇಳುವರಿ ಅದೇ ಈಗಾಗಲೇ 5 ವರ್ಷಕ್ಕೆ ಪ್ರಾರಂಭ ಆಗ್ತದೆ. ಇದರಲ್ಲಿ ಎಣ್ಣೆ ಅಂಶ ಎಷ್ಟಿರುತ್ತೆ ಅಂತಂದ್ರೆ 27-30% ಇರುತ್ತೆ. ಅದ್ರ 100 ಕೆಜಿ ನಾವು ತಗೊಂಡ್ರೆ 25-30 ಕೆಜಿಯಷ್ಟು ಎಣ್ಣೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಮತ್ತೆ ಇಳುವರಿ ಒಂದು ಗಿಡಕ್ಕೆ ಸುಮಾರು 15-40 ಕೆಜಿ ಬರ್ತದೆ. ಮತ್ತೆ ಹಂಗೆ ಯಾವ ಗಿಡ ದೊಡ್ಡದಾಗ್ತದೆ ಅವಾಗ ಹೆಚ್ಚಿಗೆ ಹೆಚ್ಚಿಗೆ ನಾವು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ಜೈವಿಕ ಇಂಧನವಾಗಿ ಉಪಯೋಗ ಮಾಡ್ಕೋಬಹುದು. ಮತ್ತೆ ಇದನ್ನು ಸಾಬೂನು ತಯಾರಿಕೆಯಲ್ಲಿ ಅಂದ್ರೆ ಇಂಧನ ತಯಾರಾದ್ಮೇಲೆ ಏನ್ ಹೋಯ್ತಲ್ಲ ಬೆಸ್ಟ್, ಇದನ್ನು ಸಾಬೂನು ತಯಾರಿಕೆಯಲ್ಲಿ ಉಪಯೋಗ ಮಾಡ್ಕೋಬಹುದು. ಇದನ್ನು ಚರ್ಮ ಹದ ಮಾಡಲು ಕೂಡ ಉಪಯೋಗ ಮಾಡ್ಕೋಬಹುದು. ಇದು ಒಂದು ಉತ್ಕೃಷ್ಟವಾದ ಗೊಬ್ಬರ ಕೂಡ. ಇದು ಈಗಾಗಲೇ ಕೆಲವೊಂದು ಕಡೆ ಏನ್ ಮಾಡ್ತಾ ಇದಾರೆ, ಭತ್ತ ಏನು ಪಡ್ಲಿಂಗ್ ಹೊಡ್ತಿರ್ತಲ್ಲ ಆ ಸಮಯದಲ್ಲಿ ಹೊಂಗೆ ಎಲೆಗಳನ್ನು ಕೂಡ ಹಾಕಿ ಪಡ್ಲಿಂಗ್ ಮಾಡ್ತಾರೆ. ಅಂದ್ರೆ ಮಣ್ಣಿನ ಒಂದು ಫಲವತ್ತತೆ ಸುಧಾರಣೆ ಜಾಸ್ತಿ ಆಗ್ತದೆ. ಅದಕ್ಕೆ ರೈತ ಬಾಂಧವರು ಪ್ರತಿಯೊಬ್ಬ ರೈತರು ಒಂದು ತಮ್ಮ ಜಮೀನಲ್ಲಿ ಒಂದು 10-20 ಹೊಂಗೆ ಗಿಡಗಳೇ ಇದ್ರೆ ಮುಂದೆ ತಾವು ಸ್ವಾವಲಂಬಿ ಆಗಿ ಅಂದ್ರೆ ತಮಗೆ ಬೇಕಾದ ಟ್ರ್ಯಾಕ್ಟರ್ಗಾಗ್ಲಿ ಪಂಪ್ಗಾಗ್ಲಿ ಈ ಹೊಂಗೆ ಎಣ್ಣೆಯನ್ನ ಅಥವಾ ಡಿಸೇಲ್ ಅನ್ನ ಬಳಕೆ ಮಾಡಬಹುದು. ಇನ್ನು ಈ ಪ್ರದೇಶದಲ್ಲಿ ಸೀಮಾ ರೋಗ ಕೂಡ ಚೆನ್ನಾಗಿ ಬಂದಿದೆ. ಇದು ಸಾಕಷ್ಟು ಕೃಷಿ ಅವಾಗ ಹೆಚ್ಚಿಗೆ ಹೆಚ್ಚಿಗೆ ನಾವು ಇಳುವರಿ ಪಡ್ಲಿಕ್ಕೆ ಸಾಧ್ಯ. ಇದನ್ನು ಜೈವಿಕ ಇಂಧನವಾಗಿ ಉಪಯೋಗ ಮಾಡ್ಕೋಬಹುದು. ಮತ್ತೆ ಇದನ್ನು ಸಾಬೂನು ತಯಾರಿಕೆಯಲ್ಲಿ ಅಂದ್ರೆ ಇಂಧನ ತಯಾರಾದ್ಮೇಲೆ ಏನ್ ಹೋಯ್ತಲ್ಲ ಬೆಸ್ಟ್, ಇದನ್ನು ಸಾಬೂನು ತಯಾರಿಕೆಯಲ್ಲಿ ಉಪಯೋಗ ಮಾಡ್ಕೋಬಹುದು. ಇದನ್ನು ಚರ್ಮ ಹದ ಮಾಡಲು ಕೂಡ ಉಪಯೋಗ ಮಾಡ್ಕೋಬಹುದು. ಇದು ಒಂದು ಉತ್ಕೃಷ್ಟವಾದ ಗೊಬ್ಬರ ಕೂಡ. ಇದು ಈಗಾಗಲೇ ಕೆಲವೊಂದು ಕಡೆ ಏನ್ ಮಾಡ್ತಾ ಇದಾರೆ, ಭತ್ತ ಏನು ಪಡ್ಲಿಂಗ್ ಹೊಡ್ತಿರ್ತಲ್ಲ ಆ ಸಮಯದಲ್ಲಿ ಹೊಂಗೆ ಎಲೆಗಳನ್ನು ಕೂಡ ಹಾಕಿ ಪಡ್ಲಿಂಗ್ ಮಾಡ್ತಾರೆ. ಅಂದ್ರೆ ಮಣ್ಣಿನ ಒಂದು ಫಲವತ್ತತೆ ಸುಧಾರಣೆ ಜಾಸ್ತಿ ಆಗ್ತದೆ. ಅದಕ್ಕೆ ರೈತ ಬಾಂಧವರು ಪ್ರತಿಯೊಬ್ಬ ರೈತರು ಒಂದು ತಮ್ಮ ಜಮೀನಲ್ಲಿ ಒಂದು 10-20 ಹೊಂಗೆ ಗಿಡಗಳೇ ಇದ್ರೆ ಮುಂದೆ ತಾವು ಸ್ವಾವಲಂಬಿ ಆಗಿ ಅಂದ್ರೆ ತಮಗೆ ಬೇಕಾದ ಟ್ರ್ಯಾಕ್ಟರ್ಗಾಗ್ಲಿ ಪಂಪ್ಗಾಗ್ಲಿ ಈ ಹೊಂಗೆ ಎಣ್ಣೆಯನ್ನ ಅಥವಾ ಡಿಸೇಲ್ ಅನ್ನ ಬಳಕೆ ಮಾಡಬಹುದು. ಬೀಜ ಕೊಟ್ಟರೆ ಮತ್ತೆ ಹೆಚ್ಚಿನ ದರದಲ್ಲಿ ತಗೋರಿ, 20-25 ರೂಪಾಯಿ ಈ ರೀತಿ ಹೆಚ್ಚಿನ ದರದಲ್ಲಿ ಕೂಡ ನಾವು ಖರೀದಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಂತ ನೀವು ಹೇಳಿದ್ರಲ್ಲ, ಈ ರೀತಿ ಗುರುಮಠಕಲ್ಲಿ ಸಾಕಷ್ಟು ಒಂದು ದೊಡ್ಡ ಬಿಸ್ನೆಸ್ ಇದೆ. ಬಿಸ್ನೆಸ್ ಎಲ್ಲ ಟ್ರೈಬಲ್ ಪೀಪಲ್ಸ್ ಇವೆಲ್ಲ ವೆಸ್ಟರ್ನ್ ಜಾಸ್ತಿ ಇದೆಯಲ್ಲ ಅಲ್ಲಿ, ಅಲ್ಲೆಲ್ಲ ಕಲೆಕ್ಟ್ ಮಾಡಿ 20-30 ರೂಪಾಯಿ 30 ಕೆಜಿ ಅವರು APMCಗೆ ಅಂದ್ರೆ ದಲ್ಲಾಳಿಗಳಿಗೆ ಕೊಡ್ತಾರೆ, ಅವರು ಆಂಧ್ರಕ್ಕೆ ಮಾರಾಟ ಮಾಡ್ತಾರ. ಅಂತೂ ನಮ್ಮಲ್ಲಿ ಆದ್ರೆ ಒಳ್ಳೇದಾಗುತ್ತೆ. ಈಗ ನೋಡ್ರಿ ಬೇವಿನ ಬೀಜ ಎಲ್ಲ ಹಳ್ಳಿಯಲ್ಲಿ ಬೇಸಿಗೆಯಲ್ಲಿ ಈಗೆಲ್ಲ ಬೇವಿನ ಬೀಜ ಆರಿಸ್ತಿರ್ತಾರೆ, ಬೇವಿನ ಬೀಜ ಒಂದು ಸೀಸನ್ ಅಲ್ಲಿ ಎಲ್ಲ ಆರಿಸಿ ಮಾರ್ತಾ ಇರ್ತಾರೆ, ದೊಡ್ಡ ದೊಡ್ಡ ಗುಡ್ಡೆ ಹಾಕ್ತಿರ್ತಾರೆ, ಬಾಂಬೆದಿಂದ ಬಂದು ಖರೀದಾರು ಖರೀದಿ ಮಾಡ್ತಿರ್ತಾರೆ ಹಳ್ಳಿ ಎಲ್ಲ. ಅದೇ ನಿಟ್ಟಿನಲ್ಲಿ ಕೂಡ ನಮ್ಮಲ್ಲಿ ಕೂಡ ನಾವು ಬೇವಿನ ಬೀಜ ಉತ್ಪಾದನೆ ಘಟಕ ಅಂದ್ರೆ ಬೇವಿನ ಹಿಂಡಿ, ಬೇವಿನ ಕಷಾಯ ಮಾಡುವ ಘಟಕ ಅಂದ್ರೆ ಯುವಕರು ಮಾಡಬಹುದು. ಸಾಕಷ್ಟು ಸಾಕಷ್ಟು ಪ್ರೋತ್ಸಾಹ ಕೂಡ ಇದೆ ಸರ್ಕಾರ ಇದೆ. ಇದಕ್ಕೆಲ್ಲ ಗವರ್ಮೆಂಟ್ ಏನ ಹಲವಾರು ಒಂದು ಇದಕ್ಕೆ ಸಬ್ಸಿಡಿ ಸ್ಕೀಮ್ಗಳು ಇರಬಹುದು. ಜೈವಿಕ ಇಂಧನ ಉತ್ಪಾದನೆ ಮಾಡುವಂತ ಯುವಕರು ಮುಂದೆ ಬಂದ್ರೆ ಅದಕ್ಕೆಲ್ಲ ಸ್ಕೀಮ್ಗಳು ಇರಬಹುದು ಸರ್ಕಾರದಿಂದ. ಸಬ್ಸಿಡಿ ಸಾಕಷ್ಟು ಅವರಿಗೆ ಅನುಕೂಲ ಇದೆ, ಮತ್ತೆ ಸಾಕಷ್ಟು ತರಬೇತಿ ಕೂಡ ಕೊಡ್ತೇವೆ. ಯಾರಾದ್ರೂ ನಮ್ಮ ತಿಂತಿನಿಗೆ ಬಂದು ಅದ್ರ ಬಗ್ಗೆ ನೀವು ತರಬೇತಿ ಬೇಕಂದ್ರೆ ತರಬೇತಿ ಕೊಡ್ತೇವೆ. ಎಲ್ಲ ಒಂದು ಸವಲತ್ತುಗಳಿವೆ ನಮ್ಮಲ್ಲಿ, ತರಬೇತಿ ಕೇಂದ್ರ ಕೂಡ ಇದೆ. ಇಲ್ಲಿ ಕೂಡ ಅವಕಾಶ ಇದೆ, ಯಾರಾದ್ರೂ ರೈತ ಬಂದವರು ಬಂದು ಇರ್ತೀನಪ್ಪ ತರಬೇತಿ ತಗೋತೀನಿ ಅಂದ್ರೆ ಒಂದ್ ವಾರ ಮತ್ತೆ ಎರಡು ದಿವಸ ತರಬೇತಿ ಪುಕ್ಕಟ್ಟಾಗಿ ಕೊಡ್ತೀವಿ, ನಾವೇನು ಅವರಿಗೆ ಚಾರ್ಜ್ ಕೂಡ ಮಾಡೋದಿಲ್ಲ. ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಿಂದ ಬರಬೇಕಾದ್ರೆ, ಇದು ಒಂದು ನಿಮ್ಮ ಜೈವಿಕ ಉದ್ಯಾನವನಕ್ಕೆ ಬರಬೇಕಾದ್ರೆ ಸ್ವಲ್ಪ ವಿಳಾಸ ಹೇಳಿ ಹೇಗೆ ಬರಬೇಕು ಇಲ್ಲಿ, ಅದು ಎಲ್ಲಿದೆ ಅನ್ನೋದಂತಕ್ಕಂತ ವಿಚಾರ, ಮತ್ತೆ ವಿಶೇಷವಾಗಿ ಅಲ್ಲಿ ಏನೇನು ಅಲ್ಲಿ ಅವರಿಗೆ ಅನುಕೂಲತೆಗಳು ಅಥವಾ ನೋಡ್ಲಿಕ್ಕಿರ್ಬಹುದು ಅಥವಾ ಮಾಡ್ಲಿಕ್ಕಿರ್ಬಹುದು, ಏನೇನು ಅಲ್ಲಿ ವ್ಯವಸ್ಥೆ ಆಗತ್ತಂತಿರ್ತಾವ? ಇದು ಜೈವಿಕ ಇಂಧನ ಉದ್ಯಾನ ಸುರಪುರ ತಾಲೂಕಿನ ತಿಂತಿನಿ ಗ್ರಾಮ ಹತ್ರ ಇದೆ. ತಿಂತಿನಿ ಗ್ರಾಮ, ತಿಂತಿನಿ ಕ್ಷೇತ್ರ, ಮೌನೇಶ್ವರ ಕ್ಷೇತ್ರ, ಕ್ಷೇತ್ರ ಹೌದು, ಎಲ್ಲರಿಗೂ ಗೊತ್ತಿದೆ. ಮೌನೇಶ್ವರ ಕ್ಷೇತ್ರ ಸಮೀಪ ಮಗ್ಗಲೇ ಇದೆ, ಪಕ್ಕದಲ್ಲೇ ಇದೆ. ನಾವು ತಿಂತಿನಿ ಬ್ರಿಡ್ಜ್ ಅಂತ ಕೇಳಿದೀವಿ, ತಿಂತಿನಿ ಬ್ರಿಡ್ಜ್ ಇಂದ ಟುವರ್ಡ್ಸ್ ಗುಲ್ಬರ್ಗ್ ರೋಡ್ ಅಷ್ಟೇ ಒಂದು 500 meters ಇದೆ. ಅಲ್ಲಿ ಬಲಕ್ಕೆ ಒಳ್ಳೆದ ಆಯ್ತು, ನಮ್ಮ ಜೈವಿಕ ಇಂಧನ ಉದ್ಯಾನ ಅಂತ ಎಲ್ಲ ಬೋರ್ಡ್ ಇದೆ, ಕಾಣ್ತದೆ ಎಲ್ಲರಿಗೂ. ಅಂದ್ರೆ ತಿಂತಿನಿ ಮೌನೇಶ್ವರಿಗೆ ಏನ್ ಹೋಗ್ತೇವಲ್ಲ ಅಲ್ಲಿ ಕೇಂದ್ರ ಇದೆ. ಇಲ್ಲಿ 42 acres ಜಮೀನ್ ಇದೆ, ಎಲ್ಲಾ ತರ ಸಸಿಗಳನ್ನ ಹಾಕಿದ್ದೀವಿ ನಾವು. ಬೇವು, ಬೆಹಂಗೆ, ಸಿಮರೂಪ, ಎಲ್ಲಾ ರೀತಿಯ ಸಸಿಗಳಿವೆ. ಆಮೇಲೆ ನರ್ಸರಿ ಇದೆ, ಆಮೇಲೆ ನಮ್ದು ತರಬೇತಿ ಕೇಂದ್ರ ಇದೆ, ಮತ್ತು ನಮ್ದು ಈ ಇಂದಿರವಾದ ಉತ್ಪಾದನಾ ಘಟಕ ಇದೆ. ರೈತರು ಅದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೋದು. ಮತ್ ನಾವು ಎಲ್ಲಾ ಈಗಾಗಲೇ ಹೇಳಿದಾಗೆ ಉಪ ಉತ್ಪನ್ನಗಳು, ಸಾಬೂನು ತಯಾರು ಮಾಡಿಸ್ತೇವೆ, ಫಿನಾಯಿಲ್ ತಯಾರು ಮಾಡ್ತೇವೆ. ಎಲ್ಲದ್ರ ಬಗ್ಗೆ ಯಾರಾದ್ರೂ ಮಹಿಳೆಯರು ಬಂದು ಸಾಬೂನು ತಯಾರು ಮಾಡಬೇಕು ಅಂದ್ರೆ ಅವ್ರಿಗೆ ಕೂಡ ನಾವು ಫ್ರೀಯಾಗಿ ತರಬೇತಿ ಕೊಡ್ತೀವಿ. ಯಾವ ಫಿನಾಯಿಲ್ ಬೇಕಾದ್ರೆ ಅದ್ರ ಬಗ್ಗೆ ತರಬೇತಿ ಕೊಡ್ತೀವಿ. ಎಣ್ಣೆ, ಡಿಸೈಲ್ ಕೂಡ ತಯಾರು, ಯಾವ ರೀತಿ ತಯಾರು ಮಾಡಬೇಕು ಅದ್ರ ಬಗ್ಗೆ ಕೂಡ ನಾವು ತರಬೇತಿಯನ್ನು ಕೊಡ್ತೇವೆ. ಮತ್ತೆ ಏನಾದ್ರೂ ಸಸಿಗಳ ಉತ್ಪಾದನೆ ಮಾಡುವಂತದ್ದು, ಯಾವ ರೀತಿ ಗ್ರಾಫ್ಟಿಂಗ್ ಮಾಡುವಂತವು, ಅಂತವೇನಾದ್ರೂ ಇದ್ರು ಕೂಡ ನಾವು ಇಲ್ಲಿ ಒಂದು ತರಬೇತಿಯನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಒಮ್ಮೆ ನಮ್ಮ ರೈತರಿಗೆ ನಿಮ್ಮ ವಿಳಾಸ ಹೇಳ್ಬಿಡಿ, ನಿಮ್ಮ ಫೋನ್ ಸಂಖ್ಯೆಯನ್ನ, ಯಾರಾದ್ರೂ ಈ ಒಂದು ಜೈವಿಕ ಇಂಧನ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ಪಡ್ಕೊಳ್ದಿರ್ಬಹುದು, ಇದ್ರ ಬಗ್ಗೆ ಏನಾದ್ರೂ ಹೆಚ್ಚಿಗೆ ಪ್ರಶ್ನೆಗಳಿದ್ರೆ ನಿಮ್ಮನ್ನ ನೇರವಾಗಿ ಕೇಳಿ ಪರಿಹಾರ ಮಾಡ್ಕೊಳಕ್ಕೆ ನಿಮ್ಮ ಫೋನ್ ಸಂಖ್ಯೆಯನ್ನ ಕೊಡಿ ನಮ್ಮ ಕೇಳುಗರಿಗೆ ಮತ್ತು ರೈತರಿಗೆ. ರೈತ ಬಂಧುರು ನಮ್ಮ ನಂಬರ್ ಬರ್ಕೊಳ್ಳಿ, 8 2 1 7 1 7 6 3 6 3 5 3 1 2 1 2. ಜೊತೆಗೆ ರೈತ ಬಂಧುವರು ಎಲ್ಲೇ ತಮ್ಮ ಸಮೀಪ ಎಲ್ಲೇ ಜಿಲ್ಲಾ ಇದ್ರು ಕೂಡ, ರಾಯಚೂರು ಆಗ್ಲಿ, ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿದೆ. ಹೌದು, 2 ಅಂತಂದ್ರೆ ಭಾನುವಾರ 1.1 millimeter ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 34, ಕನಿಷ್ಠ 24 degrees Celsius ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 70, ಕನಿಷ್ಠ 42% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 24. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸು ಅವರ ಮನದಾಳದ ಮಾತು. ದುರ್ಬಲ ವರ್ಗದ ಜನರು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಶೀಘ್ರವಾಗಿ ಎಲ್ಲಾ ಶ್ರೇಣಿಗಳಲ್ಲಿ ಸಾಕಷ್ಟು ಪ್ರಾತಿನಿಧ್ಯವನ್ನು ನಿರ್ದಿಷ್ಟವಾಗಿ ಉನ್ನತ ಹುದ್ದೆಗಳಲ್ಲಿ ಪಡೆಯುವಂತಾಗಬೇಕು. ನನ್ನ ಕೈಲಾದ ಮಟ್ಟಿಗೆ ಈ ನಾಡಿನ ಬಡವರ ಬಾಳನ್ನು ಎತ್ತರಿಸಲು, ಸುಧಾರಿಸಲು ಪ್ರಯತ್ನಪಟ್ಟು ಸಾಫಲ್ಯ ಪಡೆದಿದ್ದೇನೆ. ಆ ಆತ್ಮತೃಪ್ತಿ ನನಗುಂಟು. ಇಂದು ಡಿ ದೇವರಾಜ ಅರಸು ಅವರ 107ನೇ ಜನ್ಮದಿನಾಚರಣೆ. ಪ್ರಕಟಣೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು 2022 ಆಗಸ್ಟ್ 26 ಮತ್ತು 27 ಏರ್ಪಡಿಸುತ್ತಿರುವ ಸಿರಿಧಾನ್ಯ ಸಮಾವೇಶದ ಮಾಹಿತಿಯ ಕುರಿತಾದ ಪ್ರಕಟಣೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು 2022 ಆಗಸ್ಟ್ 26 ಮತ್ತು 27 ಸಿರಿಧಾನ್ಯ ಸಮಾವೇಶವನ್ನು ನಬಾರ್ಡ್ ಹಾಗೂ ಕೃಷಿಗೆ ಸಂಬಂಧಪಟ್ಟ ಇಲಾಖೆಗಳ ಸಹಯೋಗದೊಂದಿಗೆ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಏರ್ಪಡಿಸುತ್ತಿದೆ. ಸದರಿ ಸಮಾವೇಶವನ್ನು ಕೇಂದ್ರ ಸರ್ಕಾರದ ಸನ್ಮಾನ್ಯ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ದಿನಾಂಕ 27 ಆಗಸ್ಟ್ 2022 ಉದ್ಘಾಟಿಸಿ ಸಿರಿಧಾನ್ಯ ಉತ್ಪಾದನೆ ಮತ್ತು ಮೌಲ್ಯವರ್ಧನೆಗೆ ಸಂಬಂಧಿಸಿದಂತೆ ರೈತರಿಗೆ ಸಿರಿಧಾನ್ಯ ಉದ್ದಿಮೆದಾರರು, ಪ್ರಾರಂಭದಾರರು, ರೈತ ಉತ್ಪಾದಕರ ಸಂಘಗಳು, ಹೂಡಿಕೆದಾರರು, ರಫ್ತುದಾರರು, ಕೃಷಿ ತಜ್ಞರು, ಬ್ಯಾಂಕ್ ಸಿಬ್ಬಂದಿ ಮತ್ತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳೊಂದಿಗೆ ಸಮಗ್ರವಾಗಿ ಚರ್ಚಿಸುವರು. ಸದರಿ ಸಮಾವೇಶದಲ್ಲಿ ಸುಮಾರು 50 ಸಿರಿಧಾನ್ಯ